क्योंकि हमने लिया है प्रधानमंत्री फसल बीमा। बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा। योजना से हर साल जुड़ रहे हैं 5 करोड़ से ज्यादा किसान। अब आपकी है बारी। नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जन सेवा केंद्र में स्वेच्छा से करा सकते हैं पंजीकरण। फसल बीमा पोर्टल या फसल बीमा ऐप द्वारा भी कराया जा सकता है पंजीकरण। प्रधानमंत्री फसल बीमा योजना, आपकी फसलों का संपूर्ण सुरक्षा कवच। कृषि एवं किसान कल्याण मंत्रालय, भारत सरकार। ಕೋವಿಡ್ 19 ಸೋಂಕು ಹರಡುತ್ತಿರುವ ಸುದ್ದಿ ಕೇಳಿ ಸುದ್ದಿ ಓದಿ ಒತ್ತಡದಲ್ಲಿದ್ದೀರಾ? ಭಯ ಗೊಂದಲ ನಿಮ್ಮನ್ನು ಕಾಡುತ್ತಿದ್ದರೆ ಆರೋಗ್ಯ ಇಲಾಖೆಯಂತಹ ವಿಶ್ವಾಸಾರ್ಹ ಮೂಲಗಳ ಮಾಹಿತಿಯಿಂದ ಖಚಿತಪಡಿಸಿಕೊಳ್ಳಿ. ಆತಂಕಗೊಂಡರೆ ಆರೋಗ್ಯ ಕಾರ್ಯಕರ್ತರು ಆಪ್ತ ಸಮಾಲೋಚಕರನ್ನು ಸಂಪರ್ಕಿಸಿ ನಿಮ್ಮ ಮನಸ್ಸಿನ ಭಾವನೆಗಳನ್ನು ಅವರೊಂದಿಗೆ ಹಂಚಿಕೊಳ್ಳಿ. ಒತ್ತಡವನ್ನು ನಿಭಾಯಿಸಿ. ಹೆಚ್ಚಿನ ಮಾಹಿತಿಗೆ 104 ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಆಗಸ್ಟ್ 15 ರೈತ ಬಂಧು ಅಭಿಯಾನ. ಕೃಷಿ ತ್ಯಾಜ್ಯ ಬಳಸಿ ಕಡಿಮೆ ಖರ್ಚಿನಲ್ಲಿ ಎರೆಗೊಬ್ಬರ ತಯಾರಿಕೆಗೆ ನೆರವು. ಎರೆಹುಳು ಗೊಬ್ಬರದಿಂದ ಕೃಷಿಯಲ್ಲಿ ರಾಸಾಯನಿಕಗಳ ಬಳಕೆ ತಪ್ಪಿಸಬಹುದು. ಎರೆಹುಳು ತೊಟ್ಟಿ ನಿರ್ಮಿಸಲು 27,000 ರೂಪಾಯಿಗಳವರೆಗೆ ಸಹಾಯಧನ. ಎರೆಹುಳು ಗೊಬ್ಬರ ಬಳಸಿ ಮಣ್ಣಿನ ಫಲವತ್ತತೆ ಹೆಚ್ಚಿಸಿ ಅಧಿಕ ಇಳುವರಿ ಪಡೆಯಿರಿ. ಆಸಕ್ತರು ಇಂದೇ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಉಚಿತ ಸಹಾಯವಾಣಿ 1800042588666 ಅಥವಾ ಕಾಯಕ ಮಿತ್ರ ಮೊಬೈಲ್ ಆಪ್ ಬಳಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಪ್ರಕಟಣೆ. ಪ್ರೀತಿಯ ಕೇಳುಗರೇ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಶುಂಠಿ ಬೆಳೆಯನ್ನು ಬಾಧಿಸತಕ್ಕಂತಹ ರೋಗ ಹಾಗೂ ಕೀಟಗಳ ನಿರ್ವಹಣೆಯನ್ನು ಹೇಗೆ ಮಾಡಬೇಕು ಅನ್ನುವಂತಹ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಮಾತನಾಡ್ತೇವೆ. ನಮ್ಮ ಹಾಸನ ಜಿಲ್ಲೆಯಲ್ಲಿ ಅತ್ಯಧಿಕ ಪ್ರಮಾಣದಲ್ಲಿ ಮತ್ತು ಅತ್ಯಧಿಕ ಪ್ರದೇಶದಲ್ಲಿ ಶುಂಠಿ ಬೆಳೆಯನ್ನು ಬೆಳೆಯಲಾಗ್ತದೆ. ಕಳೆದ ಒಂದು 15-20 ವರ್ಷದಿಂದ ಈ ಬೆಳೆಯನ್ನು ಬೆಳೆಯುವವರ ಸಂಖ್ಯೆ ಹೆಚ್ಚಳವಾಗಿದೆ. ಇವತ್ತು ಹೇಗೆ ನಾವು ಹಿಂದೆ ರಾಗಿ, ಜೋಳ, ಭತ್ತವನ್ನು ಬೆಳೀತಿದ್ವೋ ಅದೇ ದಾಟಿಯಲ್ಲಿ ಇವತ್ತು ಶುಂಠಿಯನ್ನು ಕೂಡ ಅತ್ಯಧಿಕ ಪ್ರಮಾಣದಲ್ಲಿ ಬೆಳೆಯಲಾಗ್ತಾ ಇದೆ. ಹೆಚ್ಚು ಬೆಳೆದಂತೆಲ್ಲ ನಮಗೆ ಹೆಚ್ಚು ಸಮಸ್ಯೆಯನ್ನು ಉಂಟು ಮಾಡ್ತಕ್ಕಂಥದ್ದು ಆ ಬೆಳೆಗೆ ಬರತಕ್ಕಂತಹ ರೋಗ ಮತ್ತು ಕೀಟಗಳು. ಸಾಮಾನ್ಯವಾಗಿ ಶುಂಠಿ ಬೆಳೆಯನ್ನು ಬಾಧಿಸ್ತಕ್ಕಂತಹ ರೋಗ ಮತ್ತು ಕೀಟಗಳು ಯಾವ್ಯಾವು, ಅದು ಬರದ ಹಾಗೆ ಏನು ಮಾಡಬೇಕು, ಈ ರೋಗದ ಪ್ರಮಾಣ ಇವತ್ತು ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಹೆಚ್ಚಳ ಆಗ್ತಾ ಇರೋದಕ್ಕೆ ಏನು ಕಾರಣ ಅನ್ನುವಂಥ ವಿಚಾರಗಳನ್ನು ಇವತ್ತು ಪ್ರಸ್ತಾಪವನ್ನು ಮಾಡ್ತೇವೆ. ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡ್ಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇದ್ದಾರೆ ಸಕಲೇಶ್ಪುರ ತಾಲೂಕಿನ ದೋಣಿಗಾಲ್ನಲ್ಲಿ ಇರುವಂತಹ ಕೇಂದ್ರೀಯ ಸಾಂಬಾರ ಮಂಡಳಿಯ ಏಲಕ್ಕಿ ಸಂಶೋಧನಾ ಕೇಂದ್ರದ ವಿಜ್ಞಾನಿ ಆಗಿರತಕ್ಕಂಥ ಡಾಕ್ಟರ್ KN ಹರ್ಷ ಅವರು ನಮ್ಮೊಂದಿಗೆ ಇದ್ದಾರೆ. ನಮಸ್ಕಾರ ಹರ್ಷ ಅವರೇ. ನಮಸ್ತೆ ಸರ್. ಶುಂಠಿಯನ್ನ ಹೆಚ್ಚು ರೋಗ ಮತ್ತೆ ಕೀಟಗಳು ಬಾಧಿಸ್ತಕ್ಕಂಥದ್ದನ್ನು ನಾವು ಇತ್ತೀಚಿನ ದಿವಸಗಳಲ್ಲಿ ಕಾಣ್ತಾ ಇದ್ದೇವೆ. ಸಾಮಾನ್ಯವಾಗಿ ಶುಂಠಿಯನ್ನ ಬಾಧಿಸ್ತಕ್ಕಂತಹ ರೋಗ ಮತ್ತೆ ಕೀಟಗಳು ಯಾವ್ಯಾವು? ಸರ್, ಶುಂಠಿಗೆ ಬಹಳ ಮುಖ್ಯವಾಗಿ ಬಾಧಿಸುವಂತದ್ದು ಅಂತಂದ್ರೆ ರೋಗಗಳೇ. ಕೀಟಗಳ ಬಾಧೆ, ರೋಗಗಳ ಬಾಧೆ ಇವೆರಡನ್ನು ಕಂಪೇರ್ ಮಾಡಿ ನೋಡಿದ್ರೆ 80% ಬೆಳೆ ಹಾನಿ ನಮಗೆ ರೋಗಗಳಿಂದ ಆದರೆ ಸುಮಾರು 30% ಹಾನಿ ನಮಗೆ ಕೀಟಗಳಿಂದ ಆಗ್ತದೆ. ಹಾಗಾಗಿ ಇಲ್ಲಿ ರೋಗ ನಿರ್ವಹಣೆ ಶುಂಠಿ ಬೆಳೆಯಲ್ಲಿ ಪ್ರಮುಖವಾದಂಥ ಸವಾಲಾಗಿರ್ತದೆ ಪ್ರತಿ ರೈತರಿಗೆ. ಅದರ ಜೊತೆಗೆ ಕೀಟಗಳ ನಿರ್ವಹಣೆ, ಪೀಡೆ ಕೀಟಗಳು ಅಥವಾ ನಾವು ಪೆಸ್ಟ್ಗಳಂತ ಏನು ಹೇಳ್ತೀವಿ ಅದರ ನಿರ್ವಹಣೆ ಕೂಡ ಒಂದು ಸವಾಲಾಗಿರುತ್ತೆ ಸರ್. ಸಾಮಾನ್ಯವಾಗಿ ನಾವು ಹೆಚ್ಚು ನೋಡ್ತಕ್ಕಂಥದ್ದು ಗೆಡ್ಡೆ ಕೊಳೆ ರೋಗ ಅನ್ನುವಂಥದ್ದು. ಈ ರೋಗ ಬರಲಿಕ್ಕೆ ಏನೆಲ್ಲ ಕಾರಣಗಳು ಆಗುತ್ತೆ, ಅದನ್ನು ತಡೆಯುವಂಥದ್ದು ಹೇಗೆ? ಸರ್, ಗೆಡ್ಡೆ ಕೊಳೆಯುವಂಥ ರೋಗನ ನಾವು 2 ಆಯಾಮದಲ್ಲಿ ನೋಡಬೇಕು. ಗೆಡ್ಡೆ ಕೊಳೆಯ ರೋಗ ಒಂದು ಶಿಲೀಂಧ್ರದಿಂದನೂ ಬರುತ್ತೆ, ಮತ್ತು ಒಂದು ದುಂಡಾಣು ಅಥವಾ ಬ್ಯಾಕ್ಟೀರಿಯಾದಿಂದಲೂ ಬರ್ತದೆ. ಈ ಶಿಲೀಂಧ್ರದಿಂದ ಬರುವಂಥ ಗೆಡ್ಡೆ ಕೊಳೆ ರೋಗಕ್ಕೆ ಪಿಥಿಯಂ, ಫೈಟಾಪ್ತರ ಮತ್ತು ಫುಸಿಯರಿಮ್ ಅನ್ನುವಂಥ ಈ 3 ಶಿಲೀಂಧ್ರಗಳು ಮುಖ್ಯವಾಗಿ ಕಾರಣ ಆಗ್ತದೆ. ಇವು ಅತಿ ಹೆಚ್ಚು ನಮಗೆ ಎಲ್ಲಿ ಕಂಡು ಬರ್ತದೆ ಅಂತಂದರೆ, ಮೊದಲನೇದಾಗಿ ಶುಂಠಿಯನ್ನು ಮೊದಲು ಬೆಳೆದಂಥ ತಾಕಿನಲ್ಲೇ ಪದೇ ಪದೇ ಅದೇ ತಾಕಿನಲ್ಲಿ ಬೆಳೆಯುವಂಥ ಪರಿಪಾಠ ಯಾವ ರೈತ ಮಾಡ್ಕೊಂಡಿರ್ತಾನೋ ಅಲ್ಲಿ ಇದರ ಉಪಟಳ ಜಾಸ್ತಿ ಇರ್ತದೆ. ಎರಡನೇದು, ನಾವು ತರುವಂಥ ಬಿತ್ತನೆ ಬೀಜ ಅದರಿಂದ ಕೂಡ ನಮಗೆ ರೋಗ ಬರುತ್ತೆ. ಮೂರನೇದಾಗಿ, ನಾವು ಶುಂಠಿನ ನಿರ್ವಹಿಸುವಂಥ ಬೇಸಾಯ ಕ್ರಮಗಳಲ್ಲಿ ಮಾಡ್ಕೊಳ್ಳುವಂಥ ತಪ್ಪು. ಒಂದು ಮುಖ್ಯವಾಗಿ ನಾವು ಶುಂಠಿ ಬೆಳೆಯೋ ಮಣ್ಣಿನ ರಸಸಾರ ಗಮನಿಸಿದಾಗ ಈ ಮಲ್ನಾಡು ಭಾಗದಲ್ಲಿ ಬೆಳೆಯುವಂಥ ಶುಂಠಿ ಮಣ್ಣಿನ ರಸಸಾರ ಸರಿಸುಮಾರು 5.5-6.5 ಈ ರೇಂಜಲ್ಲಿರುತ್ತೆ. ಹಾಗಾಗಿ ನಾವು ಶುಂಠಿ ಬೆಳೆಯೋಕ್ಕೆ ಸೂಕ್ತವಾದ ಮಣ್ಣಿನ ರಸಸಾರ 6-6.5 ಇರಬೇಕು ಅಂತ ಹೇಳ್ತೀವಿ. ಹಾಗಾಗಿ ಬಿತ್ತನೆಗೆ ಮುಂಚೆ ಯಾರು ಸುಣ್ಣ ಅಥವಾ ಡೋಲೊಮೈಟನ್ನು ಬಳಸಿರೋದಿಲ್ವೋ ಅಂತಹ ಜಾಗಗಳಲ್ಲಿ ನಮಗೆ ಇದರ ರೋಗದ ಉಲ್ಬಣ ಜಾಸ್ತಿ ಇರುತ್ತೆ. ಎರಡನೇದು, ಅತಿ ಹೆಚ್ಚು ಮಳೆ ಬೀಳುವಂಥ ಜಾಗಗಳಾದಂಥ ನಮ್ಮ ಈ ಸಕಲೇಶ್ಪುರದ ಭಾಗ ಆಗ್ಬೋದು ಅಥವಾ ಚಿಕ್ಕಮಗಳೂರು ಭಾಗ, ಶಿವಮೊಗ್ಗ ಭಾಗಗಳಾಗ್ಬೋದು, ಇಂತಹ ಜಾಗದಲ್ಲಿ ಯಾವಾಗ ಶುಂಠಿ ಬೆಳೀತಾರೋ ಅವಾಗ ಏರ್ಮಡಿ ಮಾಡಿ ಬೆಳಿಬೇಕು ಅಂತ ನಾವು ಹೇಳ್ತೀವಿ. ಅವಾಗ ನೀರು ನಿಲ್ಲದಂತೆ ಸುಲಭವಾಗಿ ಬಸ್ತೋಗ್ತದೆ. ಉದಾಹರಣೆಗೆ ಹೇಳಬೇಕು ಅಂದರೆ ಈಗ ಆಷಾಢದಲ್ಲಿ ನಮ್ಗೇನು ಮಳೆ ಬೀಳುತ್ತೆ, ಕಂಟಿನ್ಯೂಸ್ ಆಗಿ ಜಿಡಿ ಮಳೆ ಬೀಳುತ್ತೆ, ಮಕ್ಕ ಮಳೆ ಅಂತ ಹೇಳ್ತಾರೆ. ಈ ಆಷಾಢದ ಮಳೆ ಟೈಮ್ನಲ್ಲಿ ಮಳೆ ಬರೋದ್ರ ಜೊತೆಗೆ ವಾತಾವರಣದ ಉಷ್ಣಾಂಶ ಕೂಡ ಡ್ರಾಪ್ ಆಗುತ್ತೆ, ಹಗಲಿನಲ್ಲಾಗಲಿ ಇರಳಿನಲ್ಲಾಗಲಿ. ಯಾವಾಗ 28 ಡಿಗ್ರಿಗಿಂತ ಕಡಿಮೆ ನಮಗೆ ವಾತಾವರಣದ ಉಷ್ಣಾಂಶ ಕಡಿಮೆ ಆಗುತ್ತೋ ಆವಾಗ ಈ ಫೈಟಾಪ್ತರ ಮತ್ತು ಪಿಥಿಯಂ ಈ ಎರಡೂ ಶಿಲೀಂಧ್ರಗಳ ಹಾವಳಿ ಜಾಸ್ತಿ ಆಗ್ತದೆ ಮತ್ತು ರೋಗ ಉಲ್ಬಣ ಆಗ್ತದೆ. ಆ ರೋಗ ಉಲ್ಬಣದ ಲಕ್ಷಣಗಳು ಈ ರೀತಿ ಇರುತ್ತೆ ಸರ್. ಬೆಳೀತಾ ಇರುವಂಥ ಕಂದಿನ ಕುತ್ತಿಗೆ ಭಾಗನ ನಾವು ಗಮನಿಸಿದ್ರೆ ಅಲ್ಲಿ ವಾಟರ್ ಸೋಕ್ಡ್ ಲೀಜನ್ಸ್ ಅಂತ ಹೇಳ್ತೀವಿ, ಅಂದರೆ ನೀರು ತೇವ ಆಗಿರೋ ರೀತಿ ಕೊಳೆ ಬರ್ತಾ ಇರೋ ರೀತಿ ನಮಗೆ ಲಕ್ಷಣಗಳು ಕಾಣಿಸ್ತದೆ. ಇದು ಮೊದಲನೇ ಲಕ್ಷಣ. ಎರಡನೇದೇನಂತಂತಂದರೆ ಚಿಗುರು ಎಲೆಗಳಲ್ಲಿ ತುದಿಯಿಂದ ಹಳದಿ ಬಣ್ಣಕ್ಕೆ ಎಲೆಗಳು ತಿರುಗ್ತದೆ ಮತ್ತು ನಿಧಾನವಾಗಿ ಆ ಕ್ರಮೇಣವಾದ ಲಕ್ಷಣಗಳು ಎಲೆ ಕೆಳಭಾಗಕ್ಕೆ ಸುರುಳಿ ಆಕಾರದಲ್ಲಿ ಮಡಚ್ಕೊಳ್ಳೋಕೆ ಶುರು ಆಗುತ್ತೆ. ಏನಾಗುತ್ತೆ, ನೀರು ಮತ್ತು ಊಟದ ಸಪ್ಲೈ ಕಡಿಮೆ ಆದಾಗ ಈ ರೀತಿ ಎಲೆಗಳು ಲಕ್ಷಣಗಳನ್ನ ತೋರಿಸೋದಕ್ಕೆ ಅನುಕೂಲ ಮಾಡ್ತದೆ. ಇಂತಹ ಗೆಡ್ಡೆಗಳನ್ನು ನಾವು ಕಿತ್ತು ನೋಡಿದಾಗ ಒಳಗಡೆ ಆ ಗೆಡ್ಡೆಗಳು ನೀರಾಗಕ್ಕೆ ಶುರು ಆಗಿರುತ್ತೆ, ಕಂದು ಬಣ್ಣಕ್ಕೆ ತಿರುಗಿರುತ್ತದೆ, ಆ ಹೊಳಪು ಕಳ್ಕೊಂಡಿರುತ್ತೆ. ಆರೋಗ್ಯವಂತ ಶುಂಠಿ ಬೆಳೀತಾ ಇರುವಂಥ ಶುಂಠಿ ನಾವು ನೋಡಿದ್ರೆ ಬಿಳಿ ಬಣ್ಣದಿಂದ ಹಳದಿ ಬಣ್ಣ ಕೂಡಿರ್ತದೆ, ಆದರೆ ಈ ರೋಗ ಬಂದಿರುವಂಥ ಶುಂಠಿಗಳು ಕಂದು ಬಣ್ಣಕ್ಕೆ ತಿರುಗಿ ನೀರಾಡಕ್ಕೆ ಶುರು ಆಗಿರ್ತದೆ. ರೋಗದ ಉಲ್ಬಣತೆ ತೀವ್ರವಾಗಿದ್ದು ಕೊನೆ ಹಂತ ತಲುಪಿದ್ರೆ ಅಂತಹ ಗೆಡ್ಡೆಗಳಲ್ಲಿ ಏನಾಗಿರುತ್ತೆ, ದುರ್ಗಂಧದ ವಾಸನೆ ಕೂಡ ಕಂಡುಬರ್ತದೆ. ಇಂತಹ ಪರಿಸ್ಥಿತಿನ ನಿರ್ವಹಣೆ ಮಾಡಲಿಕ್ಕೆ ನಾವು ಯಾವಾಗಲೂ ಹೇಳೋದೇನಂತಂದರೆ ಶುಂಠಿನ ಬಿತ್ತನೆ ಮಾಡಲಿಕ್ಕೆ ಮುಂಚೆ ದಯವಿಟ್ಟು ಬೀಜೋಪಚಾರ ಮಾಡಿ ಬಿತ್ತನೆ ಮಾಡಿ. ಮತ್ತು ಎರಡನೇದು, ಬಿತ್ತನೆ ಬೀಜನ ನಾವು ಶೇಖರಿಸಿಡ್ತೀವಲ್ಲ ಆವಾಗಲೂ ಕೂಡ ಒಂದು ರೌಂಡು ನಾವು ಬೀಜೋಪಚಾರ ಮಾಡಿ ಶೇಖರಣೆ ಮಾಡಬೇಕು, ಮತ್ತು ಬಿತ್ತೋಕ್ಕೂ ಮುಂಚೆನೂ ಶೇಖರಣೆ ಮಾಡಬೇಕು. ಕೆಮಿಕಲ್ಗಳು ಉಪಯೋಗಿಸಿ ನಾನು ಶೇಖರಣೆ ಮಾಡ್ತೀನಿ ಅಂತ ಅನ್ನೋದಾಯಿತು ಅಂತಂದರೆ ಮೆಟಲಾಕ್ಸಿಲ್ ಮತ್ತು ಮ್ಯಾಂಕೋಸೆಮ್ ಅನ್ನುವಂಥ ಎರಡು ಶಿಲೀಂಧ್ರನಾಶಕಗಳ ಕಾಂಬಿನೇಷನ್ ಮಾರ್ಕೆಟ್ನಲ್ಲಿದೆ. ಅದನ್ನು 3 ಗ್ರಾಮ್ ಪ್ರತಿ ಲೀಟ್ರಿಗೆ ಹಾಕಿ ಸುಮಾರು 1/2 ಗಂಟೆಗಳ ಕಾಲ ಟೋಟಲ್ ಒಂದು ಸೊಲ್ಯೂಷನ್ ಮಾಡಲಿ, 100 ಲೀಟ್ರು ಸೊಲ್ಯೂಷನ್ ಮಾಡಲಿ. ಆ 100 ಲೀಟ್ರಿಗೆ ಸುಮಾರು 300 ಗ್ರಾಮ್ನಷ್ಟು ಈ ಮೆಟಲಾಕ್ಸಿಲ್ ಮ್ಯಾಂಕೋಸೆಪ್ ಕಾಂಬಿನೇಷನ್ ಇರುವಂಥ ಶಿಲೀಂಧ್ರನಾಶಕ, ಅದರ ಜೊತೆಗೆ ಸುಮಾರು 400 ml ಕ್ವಿನಾಲ್ಫಾಸ್, ಮತ್ತು ಅದರ ಜೊತೆಗೆ 50 ಗ್ರಾಮ್ನಷ್ಟು ಸ್ಟೆಪ್ಟೋಸೈಕ್ಲಿನ್ ಅನ್ನುವಂಥ ದುಂಡಾಣು ನಾಶಕವನ್ನು ನಾವು ಮಿಶ್ರಣ ಮಾಡಿ ಅದರಲ್ಲಿ 1/2 ಗಂಟೆ ನೆನೆಸಿ ಮಿಶ್ರಣದಿಂದ ಹೊರತೆಗೆದ ಮೇಲೆ ಅದನ್ನು ನೆರಳಿನಲ್ಲಿ ಒಣಗಿಸಿ ನಂತರ ಬಿತ್ತನೆಗೆ ಉಪಯೋಗಿಸೋದು ಭಾಳ ಸೂಕ್ತ. ಆದರೆ ನಾವು ಶೇಖರಣೆಗೆ ಮಾಡ್ತೀವಿ ಅಂತಂದರೆ ಸ್ಟೆಪ್ಟೋಸೈಕ್ಲಿನ್ ಬಳಸುವಂಥ ಅವಶ್ಯಕತೆ ಇಲ್ಲ. ಮೇಲೆ ಹೇಳಿದಂತೆ ಮೆಟಲಾಕ್ಸಿಲ್ ಮ್ಯಾಂಕೋಸೆಬ್ ಮತ್ತು ಕ್ವಿನಾಲ್ಫಾಸ್ ಈ ಎರಡು ಕೆಮಿಕಲ್ಗಳನ್ನ ಬಳಸಿ ಅವರು 1/2 ಗಂಟೆ ನೆನೆಸಿ ನಂತರ ಅವರು ಶೇಖರಣೆಗೆ ಹೋಗ್ಬೋದು. ಇನ್ನು ಬಹಳಷ್ಟು ರೈತರಿಗೆ ನಿದ್ದೆ ಕೆಡಿಸುವಂಥ ಕಾಯಿಲೆ ಅಂತಂದರೆ ಹಸಿರು ಕೊಳೆ ಅಥವಾ ಮಹಾಕಾಳಿ ರೋಗ ಅಂತೆಲ್ಲ ಕರೆಯುವಂಥ ಈ ರಾಸ್ಟೋನಿಯಾಯಿಂದ ಬರುವಂಥ ಗೆಡ್ಡೆ ಕೊಳೆ. ಇದು ಬ್ಯಾಕ್ಟೀರಿಯಾ ಆಗಿರೋದ್ರಿಂದ ಮಲ್ಟಿಪ್ಲಿಕೇಷನ್ ರೇಟ್ ಅಥವಾ ಅದರ ಹುಟ್ಟು ಅನ್ನೋದೇನಿದೆ ಭಾಳ ಶೀಘ್ರವಾಗಿ ಆಗ್ತದೆ. ಒಂದಿದ್ದು 10, 10 ಇದ್ದು 1000 ಆಗೋದಕ್ಕೆ ಭಾಳ ಕಡಿಮೆ ಸಮಯದಲ್ಲಿ ಆಗೋದ್ರಿಂದ, ಮತ್ತು ಮಳೆ ಯಾವಾಗ ಹೆಚ್ಚಾಗತ್ತೆ ಆ ಮಳೆ ನೀರಿನ ಜೊತೆ ಇದರ ಬೀಜಗಳು ಹರಿದು ಹೋಗಿ ಆರೋಗ್ಯವಂತ ತಾಕ್ಗಳಲ್ಲಿ ರೋಗನ ಉಂಟು ಮಾಡ್ತದೆ. ಹಾಗಾಗಿ ಪದೇ ಪದೇ ಹೇಳೋದೇನಂತಂದರೆ ಏರ್ ಮಡಿ ಮಾಡಿ ಮತ್ತು ಮಣ್ಣಿನ ರಸಸಾರನ ಮೇಂಟೈನ್ ಮಾಡಿ ಅಂತ. ಹಸಿರು ಕೊಳೆ ರೋಗದಲ್ಲಿ ಏನಾಗುತ್ತೆ, ಇದ್ದಕ್ಕಿದ್ದಾಗೆ ನನ್ನ ಸಂಜೆ ನಾನು ನೋಡಿದಾಗ ನನ್ನ ಗಿಡಗಳೆಲ್ಲ ಚೆನ್ನಾಗಿತ್ತು, ನನ್ನ ಪಾತಿಯೆಲ್ಲ ಚೆನ್ನಾಗಿತ್ತು, ಬೆಳಗ್ಗೆ ಬಂದು ನೋಡೋಷ್ಟರೊಳಗೆ ಕೆಲವೊಂದು ಪ್ಯಾಚಸ್ಸಲ್ಲಿ ನಮಗೆ ಎಲೆಗಳು ಹಸಿರು ಬಣ್ಣಕ್ಕೆ ಇದ್ರೂ ಕೂಡ ಒಳಕ್ಕಾದಂಗೆ ಫೋಲ್ಡ್ ಆಗ್ತಾ ಇರ್ತದೆ, ಕೆಳಮುಖವಾಗಿ ಸುರುಳಿ ಆಕಾರಕ್ಕೆ ಬರ್ತಾ ಇರ್ತದೆ, ಅದನ್ನು ಮಡಚ್ಕೊಳ್ತಾ ಇರ್ತದೆ. ಅದನ್ನು ನಾವು ಮುಂದೆ ಗಮನಿಸಿದ್ರೆ ಅದನ್ನು ಹತೋಟಿ ಮಾಡದೆ ಬಿಟ್ಟರೆ ನಿಧಾನವಾಗಿ ಎಲೆಗಳೆಲ್ಲ ಹಳದಿ ಬಣ್ಣಕ್ಕೆ ತಿರುಗ್ತದೆ ಮತ್ತು ಗೆಡ್ಡೆ ಕೊಳೆಯುತ್ತೆ. ಈ ಶಿಲೀಂಧ್ರದಿಂದ ಬರುವಂಥ ಕೊಳೆ ಮತ್ತು ದುಂಡಾಣುವಿನಿಂದ ಬರುವಂಥ ಕೊಳೆ ನಿರ್ಧರಿಸೋದಕ್ಕೆ ರೈತರನ್ನೇ ಅವ್ರ ಮನೆಯಲ್ಲೇ ಒಂದು ಸಣ್ಣ ಪರೀಕ್ಷೆ ಮಾಡ್ಕೊಬೋದು, ಇದನ್ನು ನಾವು ಊಸ್ ಟೆಸ್ಟ್ ಅಂತ ಹೇಳ್ತೀವಿ. ಗೆಡ್ಡೆ ಕೊಳೆ ಬಂದಿರುವಂಥ ರೋಗದ ಗೆಡ್ಡೆನ ತಗೊಂಡು ನೀರಿನಲ್ಲಿ ಚೆನ್ನಾಗಿ ಮಣ್ಣೆಲ್ಲ ಹೋಗೋ ರೀತಿ ತೊಳೆದು ಗಾಜಿನ ಲೋಟದಲ್ಲಿ ಶುದ್ಧವಾಗಿರೋ ನೀರು, ಅದು ನಲ್ಲಿ ನೀರಾಗ್ಬೋದು ಅಥವಾ ಕಾಯಿಸಾರಿಸಿರೋ ನೀರಾಗ್ಬೋದು, ಅದು ರೈತರ ಆಯ್ಕೆ, ಶುದ್ಧವಾಗಿರೋ ನೀರು. ಈ ಗೆಡ್ಡೆಗಳನ್ನು ಸ್ವಲ್ಪ ಮೇಲ್ಭಾಗ ಒರೆದು ಆ ನಂತರ ಅದನ್ನು ಒಂದು ಕಟ್ ಮಾಡಿಬಿಟ್ಟು ನಮ್ಮ ಟೂತ್ ಪಿಕ್ ನಾವು ಬಳಸ್ತೀವಲ್ಲ ಅದರಲ್ಲಿ ಚುಚ್ಚಿ ಕಟ್ ಮಾಡಿರುವಂಥ ಭಾಗನ ಕತ್ತರಿಸಿರೋ ಭಾಗನ ನೀರಿನಲ್ಲಿ ಒಂದು 2-3 ನಿಮಿಷಗಳ ಕಾಲ ಅದ್ದಿ ಹಿಡಿದಾಗ ಬಿಳಿ ಬಣ್ಣದ ರೀತಿ ಒಂದು ದಾರದ ಎಳೆಗಳು ನೀರಿನಲ್ಲಿ ಇಳಿತಾ ಇರುವಂಥ ಲಕ್ಷಣಗಳನ್ನ ಎಲ್ಲೇನಾದರೂ ಕಂಡು ಬಂದರೆ ಅದು ದುಂಡಾಣುವಿನಿಂದ ಬಂದಿರುವಂಥ ಕೊಳೆ ಅಂತ ಕನ್ಫರ್ಮ್ ಆಗುತ್ತೆ. ಆ ಥರ ಏನು ದಾರದ ರೀತಿ ಬರಲಿಲ್ಲ, 2-3 ನಿಮಿಷ ತನಕ ನಾನು ನೀರಿನಲ್ಲೇ ಅದ್ದಿ ಹಿಡಿದಿದ್ದೆ ಅಂತಂದರೆ ಅಲ್ಲಿ ದುಂಡಾಣುವಿನ ಸಮಸ್ಯೆ ಇರೋದಿಲ್ಲ ಅಂತ. ಸಾಮಾನ್ಯವಾಗಿ ಜುಲೈ ತಿಂಗಳಿಂದ ಆಗಸ್ಟ್ ತಿಂಗಳಿನಲ್ಲಿ ನಮಗೆ ದುಂಡಾಣುವಿನಿಂದ ಬರುವಂಥ ಗೆಡ್ಡೆ ಕೊಳೆ ರೋಗ ತೀವ್ರವಾಗಿ ಕಾಡ್ತದೆ. ಹಾಗಾಗಿ ಅಂತಹ ತಾಕಗಳಲ್ಲಿ ಎಲ್ಲಿ ಗೆಡ್ಡೆ ಕೊಳೆ ರೋಗಗಳು ಕಾಣ್ತದೆ ಅಂತಹ ತಾಕಗಳಲ್ಲಿ ರೈತರು ದಯವಿಟ್ಟು ಇಮಿಡಿಯೇಟ್ ಆಗಿ ಉಪಚಾರ ಕ್ರಮಗಳನ್ನ ಕೈಗೊಳ್ಳಬೇಕು. ಎಲ್ಲಿ ಗೆಡ್ಡೆ ಕೊಳಿತಾ ಇರುವಂತಹ ಸ್ಥಿತಿಯಲ್ಲಿ ಇರುವಂತಹ ಗಿಡಗಳನ್ನ ಕಿತ್ತು ಅದನ್ನ ಹೊಲದಿಂದ ತುಂಬಾ ದೂರ ತಗೊಂಡೋಗಿ ಸುಟ್ಟು ಹಾಕಿದ್ರೆ ಬಹಳ ಸೂಕ್ತ. ಅದನ್ನ ಚರಂಡಿಗೆ ಹಾಕೋದಾಗ್ಲಿ ಕಾಲುವೆಗೆ ಹಾಕೋದಾಗ್ಲಿ ದಯವಿಟ್ಟು ಮಾಡಬೇಡಿ. ಆ ರೀತಿ ಕಿತ್ತಿರೋ ಜಾಗಕ್ಕೆ ನೀವು ಸಿರಿಕಲ್ಚರ್ ಗ್ರೇಡ್ ಏನು ಬ್ಲೀಚಿಂಗ್ ಪೌಡರ್ ಬರ್ತದೆ ಆ ಸಿರಿಕಲ್ಚರ್ ಗ್ರೇಡ್ ಬ್ಲೀಚಿಂಗ್ ಪೌಡರ್ನ ಹಾಕಿ ಅದ್ರ ಮೇಲೆ ಮಣ್ಣನ್ನ ಮುಚ್ಚಿದ್ರೆ ಅಲ್ಲಿರುವಂತ ರೋಗಾಣುಗಳೆಲ್ಲ ಸಾಯುತ್ತೆ. ಅಕ್ಕಪಕ್ಕದ ಇಲ್ಲಿ ಇರುವಂಥ ಗಿಡಗಳಿಗೆ ಮತ್ತು ಪಾತಿಗೆ ನಾವು ರೋಗ ಹರಡದೇ ಇರಲಿ ಅಂಥೇಳಿ ಔಷಧಿಯನ್ನು ಹಾಕಬೇಕಾಗ್ತದೆ. ಬರೇ ದುಂಡಾಣುವಿನಿಂದ ಬಂದಿರುವಂಥ ಕೊಳೆ ಅಂತ ನಿಮಗೆ ಕನ್ಫರ್ಮ್ ಆದಂಥ ಪಕ್ಷದಲ್ಲಿ 1 ಲೀಟರ್ ನೀರಿಗೆ 3 ಗ್ರಾಮ್ನಷ್ಟು ಕಾಪರ್ ಆಕ್ಸಿಕ್ಲೋರೈಡ್ ಅಂತ ಶಿಲೀಂಧ್ರನಾಶಕ ಮಾರ್ಕೆಟ್ನಲ್ಲಿ ಸಿಗುತ್ತೆ. ಅದಿಲ್ಲ ಅಂತಂತಂದರೆ ಮೆಟ್ಲಾಕ್ಸಿಲ್ ಮತ್ತು ಮ್ಯಾಂಕೋಜೆಬ್ ಅನ್ನುವಂಥ ಕಾಂಬಿನೇಷನ್ನ ಶಿಲೀಂಧ್ರನಾಶಕ ಸಿಗುತ್ತೆ. ಅದನ್ನ ಮೆಟ್ಲಾಕ್ಸಿಲ್ ಮ್ಯಾಂಕೋಜೆಬ್ ಶಿಲೀಂಧ್ರನಾಶಕ ಆಯಿತು ಅಂತಂದರೆ ಪ್ರತಿ ಲೀಟರ್ ನೀರಿಗೆ 1.5 ಗ್ರಾಮ್ ಮತ್ತು ಅದರ ಜೊತೆಗೆ ಸ್ಟ್ರೆಪ್ಟೋಸೈಕ್ಲಿನ್ ಕೂಡ ನಾವು ಬಳಸಿದ್ರೆ ದುಂಡಾಣು ರೋಗವನ್ನು ನಾವು ಹತೋಟಿಗೆ ತರಬಹುದು. ದುಂಡಾಣು ರೋಗ ಇಲ್ಲ ಅನ್ನೋದಿತ್ತು ಅಂತಂದರೆ ಇದೊಂದನ್ನು ಬಳಸಿದ್ರೆ ಸಾಕು. COC ಆಯಿತು ಅಂತಂದರೆ ಪ್ರತಿ ಲೀಟ್ರಿಗೆ 3 ಗ್ರಾಮ್ ಬಳಸಬೇಕು. ಇದರ ಜೊತೆಗೆ ನಾನು ಸಾವಯವ ಪದ್ಧತಿಯಲ್ಲಿ ನಾನು ರೋಗಗಳನ್ನ ನಿರ್ವಹಿಸ್ತೀನಿ ಅನ್ನೋದಿತ್ತು ಅಂತಂತಂದರೆ ನೀವು ಟ್ರೈಕೋಡರ್ಮಾ ಮತ್ತು ಸುಡೋಮನಾಸ್ನ ಬಳಕೆ ಬೀಜೋಪಚಾರದಿಂದ ಬಳಸಿ ಪ್ರತಿ ತಿಂಗಳು ಒಮ್ಮೆ ಗಿಡಕ್ಕೆ ಮತ್ತು ಬುಡ ತೊಯ್ಯೋ ಹಾಗೆ ಒಂದು ಸಿಂಪಡಣೆ ಕೊಡ್ತಾ ಬಂದರೆ ಟ್ರೈಕೋಡರ್ಮಾ ಮತ್ತು ಸುಡೋಮನಾಸ್ನ ರೋಗ ಹತೋಟಿಯಲ್ಲಿರ್ತದೆ ಸರ್. ಶುಂಠಿಯನ್ನು ಬಳಸ್ತಕ್ಕಂತಹ ಮತ್ತೊಂದು ಸಮಸ್ಯೆ ಅಂತ ಅಂದರೆ ಜಂತು ಹುಳುವಿನ ಕಾಟ. ಇದು ಯಾಕೆ ಬರುತ್ತೆ, ಇದನ್ನು ನಿರ್ವಹಣೆ ಮಾಡುವಂಥದ್ದು ಹೇಗೆ? ಸರ್, ಜಂತುಹುಳು ಸಾಮಾನ್ಯವಾಗಿ ಎಲ್ಲ ಮಣ್ಣಿನಲ್ಲೂ ಇದ್ದೇ ಇರುತ್ತೆ. ಯಾವಾಗ ಅದರ ಪ್ರಮಾಣ ಅತಿ ಹೆಚ್ಚಾಗುತ್ತೋ ಆವಾಗ ಮಾತ್ರ ನಮ್ಮ ಬೆಳೆಗೆ ಬಾಧೆ ಶುರು ಆಗುತ್ತೆ. ಈ ಜಂತುಹುಳುಗಳು ಬೆಳೆಯ ಬೇರುಗಳಲ್ಲಿ ರಂಧ್ರ ಮಾಡ್ಕೊಂಡೋಗಿ ಒಳಗಡೆ ಗಂಟುಗಳನ್ನ ಮಾಡ್ತದೆ. ಇದು ಎಲ್ಲಿ ರಂಧ್ರ ಮಾಡಿರ್ತದೆ ಆ ರಂಧ್ರದಿಂದ ಮುಂದೊಂದು ಕಾಲಘಟ್ಟದಲ್ಲಿ ಶಿಲೀಂಧ್ರಗಳು ಕೂಡ ಬರ್ತದೆ. ಹಾಗಾಗಿ ಇದು ಜಂತುಹುಳನ ಬಾಧೆ ಕೇವಲ ಹುಳನ ಬಾಧೆಯಾಗಿ ಉಳಿಯಲ್ಲ, ಮುಂದೊಂದಿನ ಗೆಡ್ಡೆ ಕೊಳೆ ರೋಗಕ್ಕೂ ಕೂಡ ಕಾರಣವಾಗ್ತದೆ. ಹಾಗಾಗಿ ನಾವು ಜಂತುಹುಳನ ನಿರ್ವಹಣೆ ಮಾಡಬೇಕು ಅಂತಂದಾಗ 2 ದಾರಿ ನಮ್ಮ ಮುಂದೆ ಇದೆ. ಮಹಿಮಾ ಅನ್ನುವಂಥ ತಳಿ ಏನಿದೆ ಅದು ಜಂತುಹುಳುವಿನ ಬಾಧೆಗೆ ನಿರೋಧಕತೆ ಹೊಂದಿದೆ. ಹಾಗಾಗಿ ಎಲ್ಲಿ ಜಂತುಹುಳುವಿನ ಬಾಧೆ ಜಾಸ್ತಿ ಇರುತ್ತೆ ಅಲ್ಲಿ ನಾವು ಈ ತಳಿಯನ್ನು ಬಳಸ್ಬೋದು. ಜಂತುಹುಳುವಿನ ಬಾಧೆನ ನೀವು ಗುರುತಿಸಬೇಕು ಅಂತಂದರೆ ನಾವು ಎಲ್ಲ ರೀತಿಯ ಬೇಸಾಯ ಕ್ರಮಗಳು ಮಾಡಿದರೂ ಕೂಡ ಗಿಡಗಳ ಬೆಳವಣಿಗೆ ನಮ್ಮ ನಿರೀಕ್ಷೆ ಮಟ್ಟಕ್ಕೆ ಇರೋದಿಲ್ಲ, ಗಿಡಗಳ ಬೆಳವಣಿಗೆ ಕುಂಠಿತವಾಗಿರ್ತದೆ. ಎರಡನೇದಾಗಿ ಗಿಡಗಳು ಆರೋಗ್ಯವಾಗಿದ್ದರೂ ಹಳದಿ ಬಣ್ಣಕ್ಕೆ ಕಾಣ್ತಾ ಇರ್ತದೆ, ಯಾವುದೇ ರೀತಿ ಬಾಡಿರುವಂಥ ಲಕ್ಷಣಗಳಿರೋದಿಲ್ಲ. ಮತ್ತು ಗಿಡಗಳನ್ನ ಕಿತ್ತು ಬೇರನ್ನು ಗಮನಿಸಿದಾಗ ಆ ಬೇರಿನಲ್ಲಿ ಗಂಟುಗಳಿರುತ್ತೆ. ಮತ್ತು ಗೆಡ್ಡೆ ಕಟ್ಟೋ ಹಂತದಲ್ಲಿತ್ತು ಅಂತಂದರೆ ಗೆಡ್ಡೆಗಳು ಕೂಡ ಕಂದು ಬಣ್ಣಕ್ಕೆ ಬಂದಿರುತ್ತೆ. ಅಂತಹ ಜಾಗದಲ್ಲಿ ಜಂತುಹುಳು ಇದೆ ಅಂತಂದ್ಬಿಟ್ಟು ನಾವು ನಿರ್ಧಾರ ಮಾಡ್ಬೋದು. ಜಂತುಹುಳಿನ ಬಾಧೆ ಎಲ್ಲಿ ಜಾಸ್ತಿ ಇರುತ್ತೆ ಅಂತಹ ತಾಕಗಳಲ್ಲಿ ನಾವು ಬೇವಿನ ಹಿಂಡಿಯನ್ನು ಹೆಚ್ಚಾಗಿ ಬಳಸುವಂಥ ಪರಿಪಾಠನ ಬೆಳೆಸ್ಕೊಬೇಕು. ಕನಿಷ್ಠ ಪಕ್ಷ 1 ಎಕರೆಗೆ 1 ಟನ್ನಷ್ಟು ಬೇವಿನ ಹಿಂಡಿಯನ್ನು ಬಳಸಬೇಕು. ಅಥವಾ ನನಗೆ ಈಗ ಬೆಳೆ ಆಲ್ಮೋಸ್ಟ್ ಹಾರ್ವೆಸ್ಟಿಂಗ್ ಬರ್ತಾ ಇದೆ, ಕಟಾವಿಗೆ ಬರ್ತಾ ಇದೆ ಅಂತ ಸ್ಟೇಜ್ನಲ್ಲಿರೋರು ಯಾವುದೇ ಪರಿಕ್ರಮ ಮಾಡೋದ್ರ ಬದಲು ಬೆಳೆ ಬದಲಾವಣೆ ಬಗ್ಗೆ ಆಲೋಚನೆ ಮಾಡಬೇಕು. ಈ ಬೆಳೆ ಶುಂಠಿ ಬೆಳೆ ಆದ ನಂತರ ಮುಂದಿನ ಬೆಳೆಯಾಗಿ ನಾನು ಚೆಂಡುವ ಅಥವಾ ನಸುಕುನಿ ಸೊಪ್ಪು ಅಥವಾ ಮಿಕ್ಕುನ ಅಂತ ಹೇಳ್ತೀವಿ ಇದನ್ನು ಬೆಳೆದ್ರೆ ಮಿಕ್ಕುನ ತುಂಬ ಚೆನ್ನಾಗಿ ನಮಗೆ ಜಂತುಹುಳನ ನಿರ್ವಹಣೆ ಮಾಡುತ್ತೆ. ಅದೇ ರೀತಿ ಚೆಂಡುವ ಕೂಡ ನಿರ್ವಹಣೆ ಮಾಡ್ತದೆ. 1-2 ಬಾರಿ ಬೆಳೆಗಳ ಪರಿವರ್ತನೆ ಆಯಿತು ಅಂತಂದರೆ ಆ ಜಾಗದಲ್ಲಿ ಭತ್ತದ ಬೆಳೆ ಬೆಳೆದ್ರೆ ನಮಗೆ ರೋಗದ ಉಲ್ಬಣತೆ ಕಡಿಮೆ ಆಗ್ತದೆ. ಬೆಳೆ ಬೆಳವಣಿಗೆ ಹಂತದಲ್ಲಿ ಇದ್ದಾಗ ನಮಗೆ ಜಂತುಹುಳುಗಳ ಬಾಧೆ ಜಾಸ್ತಿ ಆದರೆ ಅಲ್ಲಿಗೆ ನಾವು ಕಾರ್ಬೋಫ್ಯೂರಾನ್ ಹರಳುಗಳನ್ನ ಕೊಡಬೇಕಾಗ್ತದೆ ಸರ್, ಆವಾಗ ಜಂತುಹುಳುಗಳು ಕಂಟ್ರೋಲ್ ಬರ್ತದೆ. ಎಲೆ ಚುಕ್ಕೆ ರೋಗವು ಕೂಡ ಶುಂಠಿಯನ್ನು ಬಾಧಿಸುತ್ತೆ. ಸಾಮಾನ್ಯವಾಗಿ ಇದು ಯಾಕೆ ಬರುತ್ತೆ, ಏನು ಇದರ ಲಕ್ಷಣಗಳು, ಇದನ್ನು ನಿರ್ವಹಣೆಯನ್ನು ಮಾಡುವಂಥದ್ದು ಹೇಗೆ? ಎಲೆ ಚುಕ್ಕಿ ರೋಗ ಸಾಮಾನ್ಯವಾಗಿ ನಮಗೆ ಜೂನ್ ಜುಲೈ ತಿಂಗಳಿನಲ್ಲಿ ಆಗಸ್ಟ್ ತಿಂಗಳ ತನಕ ಕಾಣಿಸುತ್ತೆ. ಎಲೆ ಚುಕ್ಕಿ ರೋಗ ಫಿಲೋಸ್ಟಿಕ್ಟಾ ಅನ್ನುವಂಥ ಒಂದು ಶಿಲೀಂಧ್ರದಿಂದ ಬರ್ತದೆ. ಇದರಿಂದ ಅಂತಹ ಬೆಳೆ ಹಾನಿ ಏನಾಗೋದಿಲ್ಲ, ಬಹಳ ಸುಲಭವಾಗಿ ಇದನ್ನು ನಿರ್ವಹಿಸ್ಬೋದು. ನಾವು ರೈತರಿಗೆ ಸಾಮಾನ್ಯವಾಗಿ ಹೇಳೋದೇನಪ್ಪ ಅಂತಂದರೆ, ಮೊಳಕೆ ಒಡೆದ ನಂತರ 2 ತಿಂಗಳಿಗೊಮ್ಮೆ, ಮತ್ತು 3ನೇ ತಿಂಗಳಲ್ಲಿದ್ದಾಗ, 5ನೇ ತಿಂಗಳಲ್ಲಿದ್ದಾಗ, 6ನೇ ತಿಂಗಳಲ್ಲಿದ್ದಾಗ ಪ್ರೊಫೆಲೆಕ್ಟಿಕ್ ಅಂದರೆ ಮುಂಜಾಗ್ರತಾ ಕ್ರಮವಾಗಿ ನಾವು ಶಿಲೀಂಧ್ರನಾಶಕಗಳ ಬಳಕೆ ಮಾಡಿದಂಥ ಪಕ್ಷದಲ್ಲಿ ಈ ಒಂದು ರೋಗನ ನಾವು ಹತೋಟಿಗೆ ತರ್ಬೋದು. ಈ ರೋಗದ ಲಕ್ಷಣಗಳೇನೆಂದರೆ, ಎಲೆ ಮೇಲೆ ಕೆಲವೊಮ್ಮೆ ಬಿಳಿ ಮಚ್ಚೆಗಳು ಬರ್ತದೆ, ಗೀಟು ಹಾಕಿದ ರೀತಿ ಮಚ್ಚೆಗಳಿರ್ತದೆ. ಇಂತಹ ಲಕ್ಷಣಗಳು ಕಂಡಾಗ ನೀವು COC ಅನ್ನುವಂಥ ಕಾಪರಾಕ್ಸಿಕ್ಲೋರೈಡ್ ಅನ್ನುವಂಥ ಶಿಲೀಂಧ್ರನಾಶಕವನ್ನು 1 ಲೀಟ್ರ್ಗೆ ನೀರಿಗೆ 3 ಗ್ರಾಮ್ನಷ್ಟು, ಅಥವಾ ಕಾರ್ಬನ್ ಡಿಸೈಮ್ ಅನ್ನುವಂಥ ಶಿಲೀಂಧ್ರನಾಶಕವನ್ನು 1 ಲೀಟ್ರ್ ನೀರಿಗೆ 2 ಗ್ರಾಮ್ನಷ್ಟು ಹಾಕ್ಕೊಂಡು ಸಿಂಪಡಣೆ ಮಾಡಿದರೆ ಈ ರೋಗವನ್ನು ಸುಲಭವಾಗಿ ಹತೋಟಿಗೆ ತಂದ್ಕೊಬೋದು ಸರ್. ಕಾಂಡಕೊರಕ ಹುಳುವು ಕೂಡ ಶುಂಠಿ ಬೆಳೆಯನ್ನು ಬಾಧಿಸ್ತಕ್ಕಂತಹ ಮತ್ತೊಂದು ಸಮಸ್ಯೆ. ಸಾಮಾನ್ಯವಾಗಿ ಇದು ಯಾಕೆ ಬರುತ್ತೆ, ಏನು ಲಕ್ಷಣಗಳನ್ನು ಉಂಟು ಮಾಡುತ್ತೆ, ಮತ್ತು ಇದನ್ನು ನಿರ್ವಹಣೆಯನ್ನು ಮಾಡುವಂಥದ್ದು ಹೇಗೆ? ಕಾಂಡಕೊರಕ ಹುಳು ಬಾಧೆ ನಮಗೆ ಆಗಸ್ಟ್ ತಿಂಗಳ ತನಕ ಇರುತ್ತೆ ಸರ್. ಜೂನ್ ತಿಂಗಳಿಂದ ನೋಡಿದ್ರೆ ಜೂನ್, ಜುಲೈ, ಆಗಸ್ಟ್ ಈ 3 ತಿಂಗಳನ್ನು ಇರುತ್ತದೆ. ಕಾಂಡಕೊರಕ ಹುಳದ ಮರಿ ಏನಿದೆ, ಆ ಮರಿ ಕಾಂಡವನ್ನು ಕೊರೆದು ಒಳಗಡೆ ಹೋಗಿ ಡ್ಯಾಮೇಜ್ ಮಾಡ್ತದೆ. ಎಲ್ಲಿ ಕಾಂಡಕೊರಕದ ಹುಳುನ ಬಾಧೆ ಇರುತ್ತೆ ಅಲ್ಲಿ ಎಲೆಗಳೆಲ್ಲ ಹಳದಿ ಬಣ್ಣಕ್ಕೆ ಬಂದಿರುತ್ತೆ, ಮತ್ತು ಆ ಕಾಂಡಕೊರಕದ ಹೋಲಿನ ಇದರಿಂದ ಎಲ್ಲಿ ತೂತ್ ಮಾಡಿರುತ್ತೆ ಅದರಿಂದ ಒಂದು ರೀತಿ ಪುಡಿ ಥರ ಉದುರ್ತಾ ಇರುತ್ತೆ. ಈ ಲಕ್ಷಣಗಳು ಎಲ್ಲಿ ಕಂಡು ಬರ್ತದೆ, ಅಂತಹ ಜಾಗದಲ್ಲಿ ನಾವು ಕ್ಲೋರೋಪೈರಿಪಾಸ್ 50% ಇಸಿ ಅದರ ಜೊತೆಗೆ ಸೈಪರ್ಮೆಥಿನ್ ಇರುವಂಥ ಕಾಂಬಿನೇಷನ್ ಇರುವಂಥ ಕೀಟನಾಶಕಗಳನ್ನು ನಾವು ಸಿಂಪಡಣೆ ಮಾಡಬೇಕು. ಸಿಂಪಡಣೆ ಪ್ರಮಾಣ 1 ಲೀಟ್ರ್ ನೀರಿಗೆ 1.5 ml ಸಾಕಾಗ್ತದೆ. ಇದನ್ನು ನಾವು ಗಮನಿಸಿದಾಗ ನಮಗೆ ಕಾಂಡಕೊರಕ ಹುಳು, ಅದನ್ನು ಬಿಟ್ಟರೆ ನಮಗೆ ರೈಸೋಮ್ ಫ್ಲೈ ಬರ್ತದೆ, ಆಮೇಲೆ ಶಲ್ಕ ಶು ಅಥವಾ ಸ್ಕೇಲ್ ಇನ್ಸೆಕ್ಟ್ಸ್ ಅಂತ ಹೇಳ್ತೀವಿ, ಶಲ್ಕ ಕೀಟ, ಇವು 3 ಬಾಧೆ ಇರುತ್ತೆ. ಇದರಲ್ಲಿ ಭಾಳ ರೈತನ್ನ ಕಾಡುವಂಥದ್ದು ಅಂತಂದರೆ ರೈಸೋಮ್ ಫ್ಲೈ. ಇದೇನು ಮಾಡ್ತದೆ, ಗೆಡ್ಡೆ ಏನಿರುತ್ತಲ್ಲ ಆ ಗೆಡ್ಡೆಯನ್ನು ಹುಳ ಕೊರೆದು ಒಳಗೋಗಿ ಮರಿ ಮಾಡಿರುತ್ತೆ. ಆ ನಂತರದ ಕಾಲಘಟ್ಟದಲ್ಲಿ ಗೆಡ್ಡೆಗಳೆಲ್ಲ ಕೊಳಿಲಿಕ್ಕೆ ಪ್ರಾರಂಭ ಆಗ್ತದೆ. ಆ ಕೊಳೆಯುವಂಥ ಲಕ್ಷಣಗಳಿಂದ ಮತ್ತು ರೋಗಗಳು ಕೂಡ ಆಕರ್ಷಿತವಾಗಿ ಮತ್ತು ರೋಗಗಳು ಕೂಡ ಬರುವಂಥ ಲಕ್ಷಣಗಳಿರ್ತದೆ. ಹಾಗಾಗಿ ನಾವು ಏನೀಗ ಮೊದಲು ಹೇಳಿದಾಗೆ ಮುಂಜಾಗ್ರತಾ ಕ್ರಮವಾಗಿ ನಾವು ಶಿಲೀಂಧ್ರನಾಶಕಗಳನ್ನ ಸಿಂಪಡಣೆ ಮಾಡಿ ಅಂತ ಹೇಳ್ತೀವಿ. ಅದರ ಜೊತೆಗೆ ಶಿಫಾರಸು ಮಾಡಿದಂಥ ಕೀಟನಾಶಕಗಳು, ಉದಾಹರಣೆಗೆ ಕ್ಲೋರೋಪೈರಿಪಾಸ್ 20% ಇಸಿ ಆಯಿತು ಅಂದರೆ ಪ್ರತಿ ಲೀಟ್ರಿಗೆ 4 ml ಹಾಕ್ಕೊಳ್ಳಿ, ಅಥವಾ ಕ್ಲೋರೋಪೈರಿಪಾಸ್ 50% ಇಸಿ ಮತ್ತು ಸೈಪರ್ಮೆಥ್ರಿನ್ ಕಾಂಬಿನೇಷನಲ್ಲಿರುವಂಥ ಕೀಟನಾಶಕ ಆಯಿತು ಅಂತಂತಂದರೆ ಪ್ರತಿ ಲೀಟ್ರಿಗೆ 1.5 ml ಹಾಕ್ಕೊಂಡು ಇವರು ಸಿಂಪಡಣೆ ಮಾಡಿದಂಥ ಪಕ್ಷದಲ್ಲಿ ನಾವು ಕಾಂಡಕೊರಕ ಹುಳನ ನಿರ್ವಹಣೆ ಮಾಡ್ಬೋದು. ಎಲ್ಲಿ ನಮಗೆ ರೈಸೋಮ್ ಫ್ಲೈ ಬರ್ತು, ಈಗ ನಾನು ಹೇಳಿದ್ನಲ್ಲ ಗೆಡ್ಡೆ ಕೊರೆಯೋ ಹುಳ ಬಂತು ಅಂತಂದರೆ, ಅಂಥ ಜಾಗಗಳಲ್ಲಿ ನಾವು ಈ ಕೀಟನಾಶಕವನ್ನು ಡ್ರೆಂಚಿಂಗ್ ಮಾಡಬೇಕಾಗತ್ತೆ, ತೋಯಿಸ್ಬೇಕಾಗತ್ತೆ. ಮತ್ತು ಈಗ ಮೊದಲೇ ಹೇಳಿದಾಗೆ ನಾನು ಬೀಜೋಪಚಾರ ಮಾಡಬೇಕಾದ್ರೆ 2 ml ಕ್ವಿನಾಲ್ಫಾಸ್ನ ಬಳಸಿ ಅಂತ ಹೇಳಿದ್ದೀನಿ. ಕ್ವಿನಾಲ್ಫಾಸ್ನ ಬಳಸೋದ್ರಿಂದ ನಮಗೆ ಈ ರೈಸೋಮ್ ಫ್ಲೈ ಪ್ರಾಬ್ಲಮ್ಮು ಮತ್ತು ಶಲ್ಕ ಕೀಟದ ಪ್ರಾಬ್ಲಮ್ಮು ಎರಡೂ ಕಡಿಮೆ ಆಗುತ್ತೆ. ಮತ್ತು 1 ಎಕರೆಗೆ ಸುಮಾರು 500 kg ಒಂದು ಟನ್ನಷ್ಟು ಬೇವಿನ ಹಿಂಡಿಯನ್ನು ನಾವು ಬಳಸೋದ್ರಿಂದ ರೋಗಗಳ ಉಲ್ಬಣತೆ ಕಡಿಮೆ ಮಾಡ್ಕೊಬೋದು. ಅದೇ ರೀತಿ ನಮಗೆ ಇನ್ನೂ ಒಂದು ಜೈವಿಕ ವಿಧಾನದಿಂದ ನಾನು ಮಾಡ್ತೀನಿ ಅಂತ ಅನ್ನೋದಿತ್ತು ಅಂದರೆ, ಕಾಂಡ ಕೊರೆಯುವಂಥ ಹುಳುನ ನಿರ್ವಹಣೆ ಮಾಡಲಿಕ್ಕೆ ಟ್ರೈಕೋಗ್ರಾಮ ಚಿಲೋನಿಸ್ ಅನ್ನುವಂಥ ಒಂದು ಪರತಂತ್ರ ಜೀವಿ ಇದೆ. ಅದನ್ನು 1 ತಿಂಗಳಿನಲ್ಲಿ ಪ್ರತಿ ವಾರ 4 ಬಾರಿ ನಾವು ಅದನ್ನು ಎಕರೆಗೆ 40,000 ಮೊಟ್ಟೆಯಂತೆ ರಿಲೀಸ್ ಮಾಡಿದ್ರೆ, ಈ ಟ್ರೈಕೋಗ್ರಾಮ ಅನ್ನುವಂಥ ಪರತಂತ್ರ ಜೀವಿ ಈ ಕಾಂಡ ಕೊರೆಯುವಂಥ ಹುಳುನ ಕೊಂದು ರೈತರ ಬೆಳೆಯನ್ನು ಸಂರಕ್ಷಣೆ ಮಾಡಿಕೊಡ್ತದೆ ಸರ್. ಶಲ್ಕ ಕೀಟಗಳು ಕೂಡ ಶುಂಠಿಯನ್ನು ಬಾಧಿಸುತ್ತೆ, ಯಾಕೆ ಬರುತ್ತೆ ಇದು? ಸರ್, ಸಾಮಾನ್ಯವಾಗಿ ಶಲ್ಕ ಕೀಟದ ಹಾವಳಿ ನಮಗೆ ಬೆಳೆ ಗೆಡ್ಡೆ ಕಟ್ಟೋ ಹಂತದಲ್ಲಿ ಜಾಸ್ತಿ ಆಗ್ತದೆ. ಯಾವಾಗ ನೀರಿನ ಕೊರತೆ ಜಾಸ್ತಿ ಕಡಿಮೆ ಇರುತ್ತೆ ಆ ಕಡಿಮೆ ಇದ್ದಂಥ ಟೈಮ್ನಲ್ಲಿ ಶಲ್ಕ ಕೀಟಗಳು ಬರ್ತದೆ. ಶಲ್ಕ ಕೀಟಗಳು ಬರಲಿಕ್ಕೆ 1, ನಾವು ಉಪಯೋಗಿಸುವಂಥ ಬೆತ್ತನೆ ಗೆಡ್ಡೆಗಳಾಗಿರ್ತದೆ. 2, ಅದರ ಬಾಧೆ ಆಲ್ರೆಡಿ ಇರುವಂಥ ಮಣ್ಣಲ್ಲಿ ನಾವು ಬೆಳಿಬೇಕಾದ್ರೆ ಇದು ಬರ್ತದೆ. ಇದನ್ನು ನಿರ್ವಹಣೆ ಮಾಡ್ತೀನಿ ಅಂತಂತಂದರೆ, ನಾವು 5% ಬೇವಿನೆಣ್ಣೆ ಏನಿದೆ ಅದನ್ನು 1 ml ಅಥವಾ 1% ಪ್ರಮಾಣದಲ್ಲಿರುವಂಥ ಬೇವಿನೆಣ್ಣೆನ ನಾವು ಸುಮಾರು 5 ml ಪ್ರತಿ ಲೀಟ್ರ್ ನೀರಿಗೆ ಹಾಕಿ ಅದರ ಜೊತೆ ಸೋಪಿನ ದ್ರಾವಣ ಅಥವಾ ಶಾಂಪು ಇದನ್ನು ಮಿಕ್ಸ್ ಮಾಡಿ ಸ್ಪ್ರೇ ಮಾಡಿದಂಥ ಪಕ್ಷದಲ್ಲಿ ನಮಗೆ ಈ ಶಲ್ಕ ಕೀಟದ ಬಾಧೆಯನ್ನು ನಾವು ನಿರ್ವಹಣೆ ಮಾಡ್ಬೋದು. ಮತ್ತು ನಾವು ಬೆಳೆನ ಬೆಳೆದ ನಂತರ ಗಮನಿಸಬೇಕು, ಗೆಡ್ಡೆನ ಕಿತ್ತಾಗ ಅದ್ರ ಮೈ ಮೇಲೆ ಏನಾದರೂ ಅಂಟ್ಕೊಂಡ ರೀತಿ ಬಿಳಿ ಬಿಳಿಗೆ ಮಚ್ಚೆ ತರ ಅಂಟ್ಕೊಂಡಿದೆಯಾ ಅಂತ ಗಮನಿಸಿದಾಗ ಅದರಲ್ಲಿ ಶಲ್ಕಕೀಟದ ಇರುವಿಕೆ ಗೊತ್ತಾಗುತ್ತೆ. ಅಂತಹ ಗೆಡ್ಡೆಗಳನ್ನ ದಯವಿಟ್ಟು ಬಿತ್ತನೆಗೆ ಬಳಸಬೇಡಿ. ಅದರಿಂದ ನಾವು ಶಲ್ಕಕೀಟನ ನಾವು ಮುಂದಿನ ಬೆಳೆಗೆ ತಗೊಂಡೋಗೋದನ್ನ ತಪ್ಪಿಸಬಹುದು. ಗೆಡ್ಡೆ ಕೊರೆಯುವಂತ ಹುಳು ಕೂಡ ಸಾಕಷ್ಟು ಬಾಧೆಯನ್ನ ನೀಡುತ್ತೆ. ಇದನ್ನ ಹೇಗೆ ನಿರ್ವಹಣೆಯನ್ನ ಮಾಡುವಂಥದ್ದು? ಅದೇ ಸರ್, ನಾನು ಈಗಾಗಲೇ ಹೇಳಿದಾಗೆ ಎಲ್ಲಿ ನಮಗೆ ಗೆಡ್ಡೆ ಕೊರೆಯುವಂತ ಹುಳುನ್ ಬಾಧೆ ಅಥವಾ ರೈಸೋಮ್ ಫ್ಲೈ ಅಂತ ಏನ್ ಹೇಳ್ತೀವಿ ಇದ್ರ ಬಾಧೆ ಇದೆ, ಆ ಜಾಗದಲ್ಲಿ ನಾವು ಒಂದು ಕ್ಲೋರೋಪೈರಿಪಾಸ್ 50% ಇಸಿ ಕೀಟನಾಶಕವನ್ನು ಪ್ರತಿ ಲೀಟ್ರಿಗೆ 1.5 ml ನಷ್ಟು ಹಾಕಿ ಡ್ರೆಂಚಿಂಗ್ ಮಾಡಬೇಕು. ಡ್ರೆಂಚಿಂಗ್ ಮಾಡೋದ್ರಿಂದ ಇದನ್ನು ನಾವು ಹತೋಟಿಗೆ ತರ್ಬೋದು ಸರ್. ಮತ್ತು ನಾವು ಬೀಜವನ್ನು ಆಯ್ಕೆ ಮಾಡಬೇಕಾದ್ರೆ ಈ ರೈಸೋಮ್ ಫ್ಲೈ ಇರುವಂಥ ಇನ್ಫೆಕ್ಟೆಡ್ ಗೆಡ್ಡೆಗಳನ್ನ ನಾವು ಆದಷ್ಟು ಅವಾಯ್ಡ್ ಮಾಡಬೇಕು. ಯಾವಾಗಲೂ ಬೀಜದ ತಾಕುಗಳನ್ನ ಮೊದಲೇ ಗುರುತಿಟ್ಕೊಬೇಕು. ನಾನೇ ಬೆಳೆದಂಥ ಜಾಗದಲ್ಲಿ ರೋಗ ಮತ್ತು ಕೀಟ ಇಲ್ಲದೆ ಇರುವಂಥ ತಾಕಿನಲ್ಲಿ ನಾನು ಬೀಜವನ್ನು ಆಯ್ಕೆ ಮಾಡಬೇಕು. ಅಥವಾ ನನ್ನ ತೋಟದಲ್ಲಿ ಅಥವಾ ನನ್ನ ಹೊಲದಲ್ಲಿರುವಂಥ ಶುಂಠಿ ಅಷ್ಟು ಉತ್ತಮವಾಗಿಲ್ಲ ಅಂದಂಥ ಪಕ್ಷದಲ್ಲಿ ಆರೋಗ್ಯವಾಗಿ ಬೆಳೆದಿರುವಂಥ ಶುಂಠಿ ಹೊಲಗಳನ್ನು ಗುರುತಿಟ್ಕೊಂಡು ಅಂಥ ಕಡೆಯಿಂದ ಬೀಜನ ತರೋದು ತುಂಬ ಸೂಕ್ತ. ಆ ರೀತಿ ತಂದರೆ ನಮಗೆ ಕೀಟಗಳ ಬಾಧೆಯನ್ನು ನಾವು ಅದರಲ್ಲೂ ಶಲ್ಕ ಕೀಟ ಮತ್ತು ಈ ರೈಸೋಮ್ ಫ್ಲೈ ಇವೆರಡನ್ನೂ ನಾವು ಭಾಳಷ್ಟು ಹತೋಟಿಗೆ ತರ್ಬೋದು. ಕಾಂಡಕೊರಕದ ಹತೋಟಿಗೆ ನಾವು ಖಂಡಿತವಾಗಿ ಟ್ರೈಕೋಗ್ರಾಮ ಚಿಲೋನೇಸ್ ಅಥವಾ ರೆಕಮೆಂಡೆಡ್ ಟೈಮ್ನಲ್ಲಿ ನಾವು ಸ್ಪ್ರೇ ಮಾಡೋದ್ರಿಂದ ಇದನ್ನು ಹತೋಟಿಲಿ ಇಡ್ಬೋದು ಸರ್. ಇದೆಲ್ಲದರ ಜೊತೆಗೆ ಕಾಡ್ತಕ್ಕಂಥ ಮತ್ತೊಂದು ರೋಗ ಅಂತ ಅಂದರೆ ಬೇರು ಹುಳುವಿನ ಸಮಸ್ಯೆ. ಇದು ಸಾಮಾನ್ಯವಾಗಿ ಯಾಕೆ ಬರುತ್ತೆ, ಏನೆಲ್ಲ ಲಕ್ಷಣಗಳಿರುತ್ತೆ, ಇದನ್ನು ಹೇಗೆ ನಿರ್ವಹಣೆಯನ್ನು ಮಾಡುವಂಥದ್ದು? ಸರ್, ಬೇರು ಹುಳು ಅಥವಾ ಗೊಣ್ಣೆ ಹುಳು ಅಂತ ನಾವು ಏನು ಹೇಳ್ತೀವಿ ರೂಟ್ ಕ್ರಬ್ ಅಂತ, ಇದು ಸರ್ವಕಾಲೀನ ಎಲ್ಲ ರೀತಿ ಬೆಳೆಗಳಲ್ಲೂ ಬಹಳ ತೀವ್ರವಾಗಿ ಕಾಡ್ತಾ ಇರುವಂಥ ಒಂದು ಕೀಟ ಸಮಸ್ಯೆ. ಇದನ್ನು ನಿರ್ವಹಣೆ ಮಾಡಲಿದು ರಾಸಾಯನಿಕ ಪದಾರ್ಥಗಳನ್ನ ಬಳಸಿ ನಿರ್ವಹಣೆ ಮಾಡೋದು ಸ್ವಲ್ಪ ಕಷ್ಟನೇ. ಎಲ್ಲಿ ನಮಗೆ ಬೇರು ಹುಳುವಿನ ಬಾಧೆ ಜಾಸ್ತಿ ಇರ್ತದೆ ಅಲ್ಲಿ ಗಿಡಗಳ ಬೆಳವಣಿಗೆ ಭಾಳ ಕುಂಠಿತವಾಗಿರ್ತದೆ, ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗಿರ್ತದೆ, ಕ್ರಮೇಣ ಗಿಡಗಳು ಸೊರಗಿ ಸಾಯುತ್ತೆ. ಕಿತ್ತು ನೋಡಿದಾಗ ಗೆಡ್ಡೆ ಚೆನ್ನಾಗೇ ಇರುತ್ತೆ, ಗೆಡ್ಡೆ ಏನೂ ಆಗಿರೋದಿಲ್ಲ, ಆದರೆ ಅದರಲ್ಲಿರೋ ಬೇರುಗಳನ್ನೆಲ್ಲ ಈ ಹುಳ ತಿಂದಾಕಿರುತ್ತೆ. ಮಣ್ಣನ್ನು ಬಗೆದಾಗ ನಮಗೆ ಸಿ ಆಕಾರದ ಒಂದು ಬಿಳಿ ಬಣ್ಣದ ಗೊಣ್ಣೆ ಹುಳು ಸಿಗುತ್ತೆ. ಎಲ್ಲಿ ಇದರ ಬಾಧೆ ಜಾಸ್ತಿ ಇದೆ ಆ ಅಂತಹ ಜಾಗದಲ್ಲಿ ನಾವು ಯೂಶಲಿ ಇದು ಮೊದಲನೇ ಬೇಸಿಗೆ ಮಳೆ ಏನು ಬರುತ್ತಲ್ಲ ಆ ಟೈಮ್ನಲ್ಲಿ ಇದರ ಪ್ರೌಢ ದುಂಬಿ ಮಣ್ಣಿಂದ ಈಚೆ ಬಂದು ಸಮ್ಮಿಲನ ಆಗಿ ಹೆಣ್ಣು ದುಂಬಿ ಜೊತೆ ನಂತರ ಮೊಟ್ಟೆ ಇಟ್ಟು ಆ ಮರಿಗಳು ನಮಗೆ ಬಾಧೆ ಕೊಡೋದು. ಹಾಗಾಗಿ ಈ ಮಾರ್ಚ್ ಏಪ್ರಿಲ್ ಮೇ ತಿಂಗಳಿನಲ್ಲಿ ನಾವು ಲೈಟ್ ಟ್ರ್ಯಾಪ್ಸನ್ನು ಹಾಕೋದ್ರಿಂದ ಆ ಪ್ರೌಢ ದುಂಬಿಗಳು ಆ ಬೆಳಕಿಗೆ ಆಕರ್ಷಣೆ ಹೊಂದು ಆ ಲೈಟ್ ಟ್ರ್ಯಾಪ್ ಒಳಗೆ ಬಂದುಬಿಡುತ್ತೆ. ಹಾಗಾಗಿ ನಮಗೆ ಮರಿ ದುಂಬಿಗಳ ಕಾಟ ಬರೋದಿಲ್ಲ. ಒಂದು ಲೈಟ್ ಟ್ರ್ಯಾಪ್ಸನ್ನು ಹಾಕೋದು ಒಂದು ತರನಾದಂಥ ವಿಧಾನ ಆಯಿತು ಅಂತಂತಂದರೆ, ಎರಡನೇದಾಗಿ ಬೇವಿನ ಬೀಜದ ಕಷಾಯ ಅಥವಾ ಬೇವಿನ ಹಿಂಡಿಯನ್ನು ಯಥೇಚ್ಛವಾಗಿ ಬಳಸೋದ್ರಿಂದ ಇದರ ಸಮಸ್ಯೆಯಿಂದ ದೂರ ಇರ್ಬೋದು. ಆದರೆ ಇದನ್ನು ಸಾಯಿಸೋದಿಕ್ಕಾಗೋದಿಲ್ಲ, ಇದರಿಂದ ದೂರ ಇರ್ಬೋದು. ಇದನ್ನು ಕ್ರಮೇಣವಾಗಿ ಸುಸ್ಥಿರ ಕ್ರಮದಲ್ಲಿ ಅಥವಾ ಜೈವಿಕ ಕ್ರಮದಲ್ಲಿ ನಾವು ಕಾಪಾಡ್ತೀವಿ ಬೆಳೆನ ಅನ್ನೋದಿತ್ತು ಅಂದರೆ, ನಾವು ಏನು ಕೊಟ್ಟಿಗೆ ಗೊಬ್ಬರ ಬಳಸ್ತೀವಿ ಅದಕ್ಕೆ ಮೆಟರೈಸಿಯಂ ಅನೈಸೋಪೀಲಿಯೆ ಅಂತನ್ನುವಂಥ ಮತ್ತೊಂದು ಶಿಲೀಂಧ್ರ ಇದೆ. ಆ ಮೆಟರೈಸಿಯಂನ ನಾವು ಕನಿಷ್ಠ ಪಕ್ಷ ಒಂದು ಟನ್ ಕೊಟ್ಟಿಗೆ ಗೊಬ್ಬರಕ್ಕೆ 1 kg ಮೆಟರೈಸಿಯಂನ ನಾವು ಬೆರೆಸಿ ಬಳಸಿದಂಥ ಪಕ್ಷದಲ್ಲಿ ಏನಾಗುತ್ತೆ, ಬಹುಶಃ ನಿಮ್ಗಳಿಗೆ ಭಾಳಷ್ಟು ರೈತರುಗಳಿಗೆ ರೇಷ್ಮೆಯನ್ನು ಬೆಳೀತಾ ಇರುವಂಥವ್ರಿಗೆ ಸುಣ್ಕಟ್ಟು ರೋಗ, ಹಸಿರು ಸುಣ್ಕಟ್ಟು ಬಿಳಿ ಸುಣ್ಕಟ್ಟು ಅಂತ ಗೊತ್ತಿರುತ್ತೆ, ಗ್ರೀನ್ ಮಸ್ಕರ್ಡೈನ್ ವೈಟ್ ಮಸ್ಕರ್ಡೈನ್ ಅಂತ. ಅದೇ ಜಾತಿ ಶಿಲೀಂಧ್ರ ಇದು ಮೆಟರೈಸಿಯಂ ಅನ್ನುವಂಥದ್ದು. ಇದು ಮಣ್ಣಿನಲ್ಲಿ ಬೆಳೆದು ಯಾವಾಗ ಈ ಬೇರು ತಿನ್ನುವಂಥ ಹುಳದ ಮರಿ ಇದರ ಸಂಪರ್ಕಕ್ಕೆ ಬರುತ್ತೆ, ಇದ್ರ ಮೈ ಮೇಲೆ ಅದು ಬೆಳೆದು ಈ ಹುಳವನ್ನು ಅದು ಕೊಲ್ಲುತ್ತೆ. ಹಾಗಾಗಿ ಎಲ್ಲಿ ಈ ಬೇರು ಹುಳುವಿನ ಬಾಧೆ ಅದು ತೆಂಗಿಗಾಗಲಿ ಅಥವಾ ಅಡಿಕೆಗಾಗಲಿ ಕಬ್ಬಿಗಾಗಲಿ ಕಂಡು ಬರ್ತದೆ ಯಾವುದೇ ಬೆಳೆಗೆ, ನಿಮ್ಮ ಮೊದಲ ಆಯ್ಕೆ ಮೆಟ್ರೈಸಿಯಂ ಆಗಿರಲಿ, ಅದು ರಾಸಾಯನಿಕವಲ್ಲದ ಕ್ರಮ ಆಗಿರೋದ್ರಿಂದ ಪರಿಸರ ಕೂಡ ಸುರಕ್ಷಿತವಾಗಿರ್ತದೆ ಮತ್ತು ದೀರ್ಘಕಾಲದ ಒಂದು ನಮಗೆ ಹತೋಟಿಯನ್ನು ಇದು ಕೊಡುತ್ತೆ ಸರ್. ಇದಿಷ್ಟು ಶುಂಠಿಯನ್ನು ಬಾಧಿಸ್ತಕ್ಕಂತಹ ಪ್ರಮುಖವಾದಂತಹ ರೋಗ ಮತ್ತು ಕೀಟಗಳು, ಇದ್ರ ಬಗ್ಗೆ ವಿವರವಾದಂತಹ ಮಾಹಿತಿಯನ್ನು ತಾವಿವತ್ತು ಮಾಡಿಕೊಟ್ರಿ. ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದರೆ, ನಿಮ್ಮನ್ನು ನಮ್ಮ ಕೃಷಿಕರು ಸಂಪರ್ಕವನ್ನು ಮಾಡಬೇಕು ಅಂತ ಹೇಳಿದರೆ ಹೇಗೆ ನಿಮ್ಮನ್ನು ಸಂಪರ್ಕವನ್ನು ಮಾಡುವಂಥದ್ದು? ನನ್ನ ಮೊಬೈಲ್ ದೂರವಾಣಿನ ಸಂಖ್ಯೆ 9449736330. ಇದು ಹರ್ಷ ಅವರ ಸಂಪರ್ಕ ಸಂಖ್ಯೆ. ಸಂಪರ್ಕ ಸಂಖ್ಯೆ ಹೀಗಿದೆ: 9449736330. ಒಳ್ಳೆಯದು ಹರ್ಷ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಶುಂಠಿ ಬೆಳೆಯನ್ನು ಬಾಧಿಸ್ತಕ್ಕಂತಹ ಪ್ರಮುಖ ರೋಗ ಹಾಗೂ ಕೀಟಗಳ ಬಗ್ಗೆ ವಿವರವಾದಂಥ ಮಾಹಿತಿಯನ್ನು ಮಾಡಿಕೊಟ್ರಿ, ಅವುಗಳನ್ನು ಹೇಗೆ ನಿರ್ವಹಣೆ ಮಾಡಬೇಕು ಅನ್ನುವಂಥದ್ದನ್ನು ಕೂಡ ತಿಳಿಸಿಕೊಟ್ರಿ. ಧನ್ಯವಾದಗಳು. ನಮಸ್ಕಾರ ಸರ್. ಈ ಒಂದು ಅವಕಾಶಕ್ಕೆ ಆಕಾಶವಾಣಿಯವರಿಗೆ ಹಾಗೆ ನಿಮಗೆ ಧನ್ಯವಾದಗಳು ಸರ್. ಈಗ ಹವಾಮಾನ ವರದಿ. ಹವಾಮಾನ ಇಲಾಖೆಯ ಸ್ಥಳೀಯ ಮುನ್ಸೂಚನೆಯಂತೆ ಸಾಧಾರಣವಾಗಿ ಮೋಡ ಕವಿದ ವಾತಾವರಣವಿದ್ದು ಅಲ್ಲಲ್ಲಿ ಗುಡುಗು ಮಿಂಚಿನಿಂದ ಮಳೆಯಾಗುವ ಸಾಧ್ಯತೆ ಇದೆ. ಇಂದಿನ ಗರಿಷ್ಠ ಉಷ್ಣಾಂಶ 29 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ ಉಷ್ಣಾಂಶ 19 ಡಿಗ್ರಿ ಸೆಲ್ಸಿಯಸ್ ದಾಖಲಾಗುವ ನಿರೀಕ್ಷೆ ಇದೆ ಎಂದು ಹವಾಮಾನ ಇಲಾಖೆಯ ವರದಿ ತಿಳಿಸಿದೆ. ಹವಾಮಾನ ವರದಿ ಕೇಳಿದಿರಿ. ಇದು ಇಂದಿನ ಕಿಸಾನ್ ವಾಣಿ. ನಮ್ಮ ನಾಳಿನ ಕಿಸಾನ್ ವಾಣಿಯಲ್ಲಿ